ಜಟಾಟವೀ ಗಲಜ್ಜಲ ಪ್ರವಾಹ ಪಾವಿತಸ್ಥಲೇ ಗಲೇವಲಂಬ್ಯಲಂಬಿತಾಂಭುಜಂಗ ತುಂಗ ಮಾಲಿಕಾಂಬಡ್ಡ ಮಡ್ಡ ಮಡ್ಡ ಮನ್ನಿನಾಥ ಬಡ್ಡ ಮರ್ವಯಂ ಚಕಾರ ಚಂಡ ತಾಂಡವಂ ತನೂತು ಶಿವ ಶಿವಂ ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಬ ನಿರ್ಝರೀ ವಿಲೋಲ ವೀಚಿ ವಲ್ಲರೀ ವಿರಾಜಮಾನ ಮೂರ್ಧನಿ ಜಗದ್ಧಗದ್ಧಗಜ್ವಲಲ್ಲಲಾಟ ಪಟ್ಟ ಪಾವಕಿ ಕಿಶೋರ ಚಂದ್ರಶೇಖರೇರ ಚಿತ್ರತಿಕ್ಷಣ ಮಮಧರಾಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರ ಸ್ಫುರದ್ದಿಗಂತ ಸಂತತಿ ಪ್ರಮೋದಮಾನ ಮಾನಸಿ ಕೃಪಾಕಟಾಕ್ಷ ಧೋರಣಿ ನಿರುದ್ಧ ದುರ್ಧರಾಪದಿ ಕ್ವಚಿದ್ದಿಗಂಬರೇ ಮನೋವಿನೋದಮೇತು ವಸ್ತುನಿ ಜಟಾಭುಜಂಗ ಪಿಂಗಳ ಸ್ಫುರತ್ಪಣಾಮಣಿ ಪ್ರಭಾ ಕದಂಬ ಕುಂಕುಮದ್ರವ ಪ್ರಲಿಪ್ತ ದಿಗ್ವಧೂಮುಖಿ ಮದಾನ ಸಿಂಧುರ ಸ್ಫುರತ್ವಗುತ್ತರೀಯ ಮೇದುರೆ ಮನೋವಿನೋದಮದ್ಭುತಂ ವಿವರ್ತು ಭೂತಭರ್ತರಿ ಸಹಸ್ರಲೋಚನ ಪ್ರಭೃತ್ಯ ಶೇಷ ಲೇಖ ಶೇಖರ ಪ್ರಸೂನ ಧೂಲಿ ಧೋರಣಿ ವಿಭೂಷರಾಂಗ್ರಿ ಪೀತವು ಭುಜಂಗ ರಾಜಮಾಲಯ ನಿಬದ್ಧ ಜಾಟ ಜೋಟಕ ಶ್ರಿಯೈಚಿರಾಯ ಜಾಯತ ಚಕೋರ ಬಂಧು ಶೇಖರ ಲಲಾಟ ಚತ್ವರಜ್ವಲಧನಂಜಯ ಸ್ಫುಲಿಂಗ ಭಾನಿ ಪೀತ ಪಂಚಸಾಯಕಂ ನಮನ್ನಿಲಿಂಬನಾಯಕ ಸುಧಾಮಯೂಖಲೇಖಯಾ ವಿರಾಜಮಾನ ಶೇಖರ ಮಹಾಕಪಾಲಿ ಸಂಪದೇ ಶಿರೋಜಾಲ ಮಸ್ತುನ ಸಂತತಂ ಹರೇ ಗುರೌ ಸುಭಕ್ತಿ ಮಾಶುಯಾತಿ ನಾನ್ಯದಾಗದಿಂ ವಿಮೋ